ಇದನ್ನ ನಾವು ಈ ಶ್ರೀಲಂಕಾದಿಂದ ಜನ ಬಂದಾಗ ತಂದಿರಬಹುದು ಅಂತ ಒಂದು ಪ್ರತೀತಿ. ಇದು ಈಗ ಪ್ರಪಂಚದ ಎಲ್ಲಾ ದೇಶಗಳು ಹರಡಿದೆ, ಮತ್ತು ಭಾರತದಲ್ಲೂ ಅಷ್ಟೇ, ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲಾ ಕಡೆ ಇದೆ. ಆಂಧ್ರದಲ್ಲಿ ಇದರ ತೀವ್ರತೆ ಸ್ವಲ್ಪ ಕಡಿಮೆ ಇದೆ, ಆದ್ರೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ತಾರೆ. ಅದೇ ಅದೇ, ಆಂಧ್ರ ಆ ಕಡೆ ಇದೆಯಲ್ಲ, ಅಲ್ಲೆಲ್ಲ ಹರಡಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಕಾಫಿ ಅಲ್ಲಿ ಟೂರ್ ಹೋಗುವಾಗ ತಗೊಂಡು ಹೋಗ್ಬಾರ್ದು ಅನ್ನೋ ಒಂದು ಇದಿದೆ. ಅಂದ್ರೆ ಮುಖ್ಯವಾಗಿ ಇದು ಕಾಫಿಗೆ ಇವತ್ತು ಆರ್ಥಿಕವಾಗಿ ಹಾನಿ ಮಾಡುವಂತ ಕೀಟ ಆಗಿದೆ ಇದು. ಅಂದ್ರೆ ಈ ಕಾಫಿ ಬೆರಿ ಬರರ್ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈ ಕಾಫಿ ಬೆರಿ ಬರರ್ ಅನ್ನೋದೊಂದು ಸಣ್ಣ ಕೀಟ, ಅಂದ್ರೆ 1.5 mm ನಮ್ ಕಣ್ಣತ್ರ ಆಡತ್ತಲ್ಲ ನೋಡ, ಅಷ್ಟೇ ಸಣ್ಣದಾಗಿರುತ್ತೆ. ಇದರದ ಜೀವಿತಾವಧಿ ತುಂಬಾ ಕಡಿಮೆ, 25-30 ದಿನ. ಸ್ವಲ್ಪ ಬಲ್ತಿರೋ ಹಣ್ಣಾಗಿರೋ ಬೀಜದಲ್ಲಾದ್ರೆ ಇನ್ನ 20-22 ದಿನಕ್ಕೆ ಮುಗಿಸ್ಬಿಡುತ್ತೆ. ಒಂದು ಹೆಣ್ಣು ಕೀಟ ಆಚೆ ಬಂದಾಗ ಇದು ಸಣ್ಣ ಕಾಯಿಂದ ಹಿಡಿದು ಹಣ್ಣಿರೋ ಕಾಯಿವರೆಗೂ, ಅರೇಬಿಕ ರೋಬಸ್ಟ ಎರಡಕ್ಕೂ ಬರುತ್ತೆ. ನಾಭಿ ಭಾಗದಲ್ಲಿ ಸಣ್ಣ ರಂಧ್ರ ಮಾಡಿ ಕಾಯಿ ಒಳಗಡೆ ಹೋಗುತ್ತೆ. ಬೀಜದಲ್ಲಿ ಇದು ಮೊಟ್ಟೆ ಇಡುತ್ತೆ. ಒಂದು ಹೆಣ್ಣುಗಳು 50 ಮೊಟ್ಟೆ ಇಡುತ್ತೆ. ಇದು 25-30 ದಿನದೊಳಗೆ ಬೀಜವನ್ನೆಲ್ಲ ತಿಂದು ಮತ್ತೆ 50 ಹುಳ ಆಚೆ ಬರುತ್ತೆ. ಇದರಲ್ಲಿ ಒಂದು 10 ಹೆಣ್ಣುಳ ಇದ್ರೆ 1 ಗಂಡುಳ ಇರುತ್ತೆ. ಮತ್ತೆ ಈ ಗಂಡುಳ ಬೀಜದಿಂದ ಆಚೆ ಬರೋದೇ ಇಲ್ಲ, ಅದು ಒಳಗಡೆನೆ ಸಂಭವ ಹೊಂದಿ ಫಲವತ್ತಾದ ಹೆಣ್ಣುಳ ಆಚೆ ಬಂದು ಮತ್ತೆ ಹೊಸ ಕಾಯನ್ನು ಹುಡುಕುತ್ತೆ. ಅಂದ್ರೆ ಹಿಂಗೆ ಅದು ವರ್ಷದಲ್ಲಿ 5-6 ಸತಿ ಅದು ವಂಶಾಭಿವೃದ್ಧಿ ಮಾಡುತ್ತೆ. ಕೋಶಾವಸ್ಥೆನ ಎಲ್ಲಿ ಹೊಂದುತ್ತೆ ಇದು? ಕೋಶಾವಸ್ಥೆ ಕಾಯಲ್ಲೇನೆ, ಕಾಯಲ್ಲಿ ಮತ್ತೆ ಅದು ಪ್ರೌಢಕೀಟವಾಗಿ ಮೊಟ್ಟೆ ಇಡೋದು, ಆಚೆ ಬಂದು ಬೇರೆ ಕಾಯಿ ಮೊಟ್ಟೆ ಇಡುತ್ತೆ. ಮುಖ್ಯ ಇದರದ ಗುಣ ಏನಂದ್ರೆ ಕಾಫಿ ಬಿಟ್ಟು ಬೇರೆ ಯಾವ್ದೂ ಇದರಲ್ಲಿ ಆಶ್ರಯ ಕಾಯಿಲ್ಲ, ಕಾಫಿ ಮಾತ್ರ ಇದು. ಅಂದ್ರೆ ಏಕ ಬೆಳೆ ಕೀಟ ಅಂತ, ಏಕ ಬೆಳೆ ಕೀಟ. ಮತ್ತೆ ಕಾಯಿನೇ ಅದು ತಿನ್ನೋದು, ತಿನ್ನೋದು ಬೇರೆ ಕಾಂಡ ಎಲ್ಲ ಏನು ಮುಟ್ಟಲ್ಲ. ಅಂದ್ರೆ ಈಗ ನಮ್ಮ ರೈತರಿಗೆ ಹೇಗೆ ಗೊತ್ತಾಗುತ್ತೆ ಇದು ಬೆರಿ ಬುರರ್ ಹಾವಳಿನೇ ಅಂತ? ಹಾವಳಿ ಇದ್ದಾಗ ನಾವು ತೋಟದಲ್ಲಿ ಹೋದಾಗ ಕಾಯಿ ಗೊಂಚಲಲ್ಲಿ ನೋಡಿದ್ರೆ ಸ್ವಲ್ಪ ತೂತಿರುತ್ತೆ ಆ ನಾಭಿ ಭಾಗದಲ್ಲಿ, ಅದರಿಂದ ಪುಡಿ ಆಚೆ ಬರ್ತಾ ಇರುತ್ತೆ, ಎಲೆ ಮೇಲೆ ಬೀಳ್ತಾ ಇರುತ್ತೆ ಒಣಗಿರ್ತಕ್ಕಂಥ ಪುಡಿ. ಅವಾಗ ಗೊತ್ತಾಗುತ್ತೆ ಇದು ಹಾವಳಿ ಇದೆ ಅಂತ. ಮತ್ತೆ ವಾತಾವರಣದ ಯಾವ ಅಂಶಗಳು ಇದಕ್ಕೆ ಅನುಕೂಲಕರ ಅಂತೀರಿ? ಇದಕ್ಕೂ ಬಿಸಿಲು ಅಥವಾ ಬರಗಾಲ ಏನಂತೀವಿ ಕಡಿಮೆ ಆದಾಗ, ಯಾವ್ಯಾವ ವರ್ಷ ಮಳೆ ಕಡಿಮೆ ಇದೆ ಆ ವರ್ಷಗಳಲ್ಲಿ ಜಾಸ್ತಿ ಇದೆ. ಇದು 2012-14-15 ಹಾವಳಿ ತೀವ್ರವಾಗಿತ್ತು, ಮತ್ತೆ 18-23 ಒಳ್ಳೆ ಮಳೆ ಆಯ್ತಲ್ಲ, ಇದ್ರ ಹಾವಳಿ ಈಗ ಅಷ್ಟು ಯಾರನ್ನು ಗಮನ ಹರಿಸ್ತಾ ಇಲ್ಲ, ಅಂದ್ರೆ ಕಡಿಮೆ ಆಗಿದೆ ಹಾವಳಿ. ಮಳೆ ಕಡಿಮೆ ಆದಾಗ ಇದು ಜಾಸ್ತಿ ಆಗುತ್ತೆ. ಕೀಟಗಳು ಹಾವಳಿ ಸಾಧಾರಣವಾಗಿ ಮಳೆ ಕಡಿಮೆ ಇದ್ದಾಗಲೇ ಹೆಚ್ಚಿರುತ್ತೆ, ಹೆಚ್ಚಿರುತ್ತೆ. ಮತ್ತೆ ವಾತಾವರಣದ ಅಂಶ ಅಂತ ಅಂದ್ರೆ ಮಳೆ ಕಡಿಮೆ ಇರೋದೇ ಇದಕ್ಕೆ ಅನುಕೂಲಕರ ಅಂತ. ಅನುಕೂಲಕರ ಮತ್ತೆ ನೆರಳು ಇರಬೇಕು, ಇದಕ್ಕೆ ಸ್ವಲ್ಪ ಬಿಸಿಲು ಇರಬೇಕು, ಬಿಸಿಲು ನೆರಳು ಅವೆಲ್ಲ ಅಂಶಗಳು ಅನುಕೂಲಕರ ಅಂತೀರಿ. ಮತ್ತೆ ಈಗ ನಮ್ಮಲ್ಲಿ ಪೀಚ್ ಕಾಯಿಗಳು ಇರ್ತವೆ, ಆ ಕಾಯಿಗಳಿಗೆ ಬರುತ್ತೋ ಅಥವಾ ಸ್ವಲ್ಪ ಬಲ್ತಿರೋ ಕಾಯಿಗಳಿಗೆ ಜಾಸ್ತಿ ಬರುತ್ತೆ? ಇದು ಏನ್ ಮಾಡುತ್ತೆ ಅಂದ್ರೆ ಸಣ್ಣ ಕಾಯಿಂದ ಹಿಡಿದು ಹಣ್ಣಾಗಿರೋವರೆಗೂ ಅದು ಡ್ಯಾಮೇಜ್ ಮಾಡುತ್ತೆ. ಬಲ್ತಿರದೆ ಇರೋಂತ ಕಾಯಲ್ಲಿ ಏನಾಗುತ್ತೆ ಅಂದ್ರೆ ನಾವಿ ಭಾಗದಲ್ಲಿ ಹೋಗಿ ಕೂತಿರುತ್ತೆ, ಕಾಯ್ತಾ ಇರುತ್ತೆ ಆ ಬೀಜ ಬಲಿಯವರೆಗೂ. ಬೀಜ ಬಲ್ತ ಮೇಲೆ ಮತ್ತೆ ಬೀಜದಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ. ಒಂದೊಂದ್ಸರಿ ಏನಾಗುತ್ತೆ, ಸಣ್ಣ ನಾವು ಇನ್ನ ಬಲ್ತಿರೋ ಕಾಯ್ದಲ್ಲಿ ಕೂತಾಗ ಅದು ಉದುರುವ ಸಾಧ್ಯತೆ ಜಾಸ್ತಿ, ಅದರಲ್ಲಿ ನೀರು ತುಂಬಿ ಕೊಳ್ತು ಬೀಳುತ್ತೆ, ಆಗ್ಲೂ ಹಾನಿ ಆಗುತ್ತೆ. ಮತ್ತೆ ಹಣ್ಣು ನೆಲದಲ್ಲಿ ಉದುರಿರವು, ನಾವು ಕಾಫಿ ಕುಯ್ದೆ ಬಿಟ್ಟಿರವು, ಮತ್ತೆ ಆಫ್ ಸೀಸನ್ ಅಂತ ಅಂದ್ರೆ ಅಕಾಲಿಕ ಕಾಯಲ್ಲಿ ಇದು ಆಶ್ರಯ ಪಡೆಯುತ್ತೆ. ಅಂದ್ರೆ ಅದು ಮುಂದುವರಿಸುತ್ತೆ, ಜೀವನ ಮುಂದುವರಿಸುತ್ತೆ. ಅದಕ್ಕೆ ನಾವು ಅಥಾರಿಟಿ ಕ್ರಮದಲ್ಲಿ ಹೇಳ್ತೀವಿ, ಸಕಾಲಕ್ಕೆ ಕುಯ್ಬೇಕು, ಪೂರ್ತಿ ಕುಯ್ಬೇಕು, ಮತ್ತೆ ಗಿಡದಲ್ಲಿ ಬಿಟ್ಟಿರೋ ಮರ ಕಾಫಿ ಕೆಳಗಡೆ ಬಿದ್ದಿರೋವನ್ನ ಬಿಡಬಾರದು ಅಂತ. ಅಂದ್ರೆ ಇದು ಬಹಳ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂತ ಕೀಟ ಅಂತ ಹೇಳ್ಬೋದು ಈ ಕಾಫಿ ಬೆರ್ರಿ ಬೋರರ್. ಏನೇನು ಹತೋಟಿ ಕ್ರಮಗಳನ್ನ ಕೈಗೊಳ್ಬಹುದು ಅಂತೀರಿ? ಇದಕ್ಕೆ ಹತೋಟಿ ಕ್ರಮಗಳಂದ್ರೆ ಮುಖ್ಯವಾಗಿ ಕುಯಿಲು ಸಂದರ್ಭದಲ್ಲಿ ತಪ್ಪದೆ ಪೂರ್ತಿಯಾಗಿ ತಡ ಮಾರಬಾರ್ದು, ತಡ ಮಾಡಿದಷ್ಟು ಇದ್ರದ್ದು ಹಾವಳಿ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಕುಯ್ಯುವಾಗ ಚಾಪೆಯನ್ನ ಆಸಿ ಕುಯ್ಬೇಕು, ಅಂದ್ರೆ ನೆಲದಲ್ಲಿ ಬೀಳೋದನ್ನ ಕಡಿಮೆ ಮಾಡಬಹುದು. ಮತ್ತೆ ಏನಾದ್ರೂ ಬಿಟ್ಟಿರೋವು ಮತ್ತೆ ಕುಯ್ದಾದ್ಮೇಲೆ ಕಾಫಿಯಲ್ಲಿ ಬಿಟ್ಟಿರೋ ಕಾಯನ್ನ ನೀಟಾಗೆಲ್ಲ ಕುಯ್ಬೇಕು. ಮತ್ತೆ ಕೆಲವು ತೋಟದ ಬದಿಯಲ್ಲೆಲ್ಲ ಮರ ಕಾಫಿ ಹಾಕಿರ್ತಾರೆ, ಅದನ್ನ ಕೆಲವರು ತುಂಬಾ ಹೈಟ್ಗೆ ಹೋಗಿದ್ದಾಗ ಕುಯ್ಯೋದಿಲ್ಲ, ಹಾಗೆ ಬಿಟ್ಟಿರ್ತಾರೆ ಹಾಗೆ ಬಿಟ್ಟಿರ್ತಾರೆ. ಅದು ಅಕಾಲಿಕವಾಗಿ ಇದು ಆಶ್ರಯ ಪಡೆದು ಮುಂದಿನ ವರ್ಷಕ್ಕೆ ಅದು ಕಾಫಿಗೆ ಹೆಚ್ಚು ಅವಳಿ ಮಾಡುತ್ತೆ. ಅಂಥದನ್ನ ಬಿಡಬಾರದು, ಕುಯ್ಯಲೇಬೇಕು. ಇದು ಒಂದು. ಅದಾದ ನಂತರ ಈ ಟ್ರಾಪ್ಸ್, ಇದಕ್ಕೆ ಮೋಹಕ ಬಲೆ ಇದಾವೆ, ಬ್ರೋಕಾ ಟ್ರಾಪ್ ಅಂತೀವಿ. ಇದನ್ನ ನಾವು ಮಳೆಗಾಲ ಹೊರತುಪಡಿಸಿ ಜುಲೈ ಆಗಸ್ಟ್ ವರ್ಷ ಪೂರ್ತಿ ತೋಟದಲ್ಲಿ ಎಕರೆಗೆ 10 ಕಟ್ಟಬೇಕು. ಮುಖ್ಯವಾಗಿ ರೋಬಸ್ಟಾದಲ್ಲಿ ಹೂ ಮಳೆ ಅಥವಾ ಹೂ ಮಳೆಗೆ ನೀರು ಕೊಡ್ತೀವಲ್ಲ, ಆ ಸಮಯದಲ್ಲಿ ಕಟ್ಟಿದ್ರೆ ಎಲ್ಲೆಲ್ಲಿ ನಾವು ಕಾಫಿ ಬಿಟ್ಟಿರೋದ್ರಲ್ಲಿ ಅಥವಾ ನೆಲದಲ್ಲಿ ಕೂತಿರ್ತಾವಲ್ಲ ಕಾಯಲ್ಲಿ, ನೀರು ಹನಿ ಬಿದ್ದಾಗ ಅವು ಬೆದಿರದಂಗಾಗಿ ಆಚೆ ಬರ್ತವೆ, ಅವಾಗ ಸುಮಾರು ಟ್ರಾಪ್ ಅಲ್ಲಿ ಬೀಳುತ್ತೆ. ಇನ್ನೊಂದು, ಕಾಫಿ ಕುಯ್ಯುವಾಗ ಕಣದ ಸುತ್ತ ಇದನ್ನ ಕಟ್ಟಬೇಕಾಗತ್ತೆ ಟ್ರಾಪ್ಸ್ನ, ಈ ಬ್ರೋಕಾ ಟ್ರಾಪ್ ಟ್ರಾಪ್ನ ಒಂದು 10-15 ಕಣ ಸುತ್ತ ಕಟ್ಟಿದ್ರೆ ಬಿಸಿಲಿಗೆ ಏನು ಇವು ಮತ್ತೆ ಆರಿ ಹೋಗಿ ತೋಟಕ್ಕೆ ಹೋಗೋ ಬದಲು ಆ ಟ್ರಾಪ್ ಅಲ್ಲಿ ಬಿದ್ದು ಸಂತತಿಯನ್ನ ಕಡಿಮೆ ಮಾಡೋಕೆ ಸುಲಭ ಆಗುತ್ತೆ. ಅಂದ್ರೆ ಇದು ಏನು ಲಿಂಗಾಕರ್ಷಕ ಬಲೆ ರೀತಿನ ಇದು? ಇದರಲ್ಲಿ ಮೊದಲೇ ನಾವು ತಿಳಿಸ್ದಂಗೆ ಗಂಡು ಹುಳ ಆಚೆನೆ ಬರಲ್ಲ, ಕಾಯೊಳಗಡೆನೆ ಸಂಭವಂಗಿ ಫಲವತ್ತ ಮೊಟ್ಟೆ ಇಡಕ್ಕೆ ರೆಡಿ ಅಂತ ಹೆಣ್ಣು ಹುಳ ಆಚೆ ಬರುತ್ತೆ. ಇದು ನಾವು ಕೊಡೋದು ಆಲ್ಕೋಹಾಲ್, ಈಥೇಲ್ ಮತ್ತೆ ಮಿಥೇಲ್ ಆಲ್ಕೋಹಾಲ್ ಅನ್ನ ಮಿಶ್ರಣ ಮಾಡಿ ಇದಕ್ಕೆ ಒಂಥರ ಈ ಯಾವುದೇ ಒಂದು ನಾವು ಕೊಳೆತ ಹಣ್ಣು ವಾಸನೆ ಬರುತ್ತಲ್ಲ ಅದಕ್ಕೆ ಇದಕ್ಕೆ ಸ್ಪೆಷಲ್ ಆಗಿ ಈ ಎರಡು ವಸ್ತುಗಳು ನಮ್ಮ ಬೆರಿ ಬರೋರ್ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ಇದು ಒಂದು ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಕೊಡ್ತೀವಿ. ಇದು ಒಂಥರ ಆಹಾರ ಬಲೆ, ಅಂದ್ರೆ ಈ ಒಂದು ಆಮಿಷವನ್ನು ಒಡ್ಡಿ ಆಮಿಷವನ್ನು ಆಕರ್ಷಿಸಬಹುದು, ಆ ನಂತರ ಅವನ್ನ ಸಾಯಿಸಬಹುದು. ಅವು ಟ್ರಾಪ್ ಅಲ್ಲಿ ಬಿದ್ದ ನೀರಲ್ಲಿ ಬೀಳ್ತವೆ, ನೀರಲ್ಲೇ ಸತ್ತೋಗುತ್ತೆ. ನಾವು ಒಂದು ವಾರಕ್ಕೆ ಅಥವಾ 15 ಒಂದ್ಸರಿ ಅದನ್ನ ಪರೀಕ್ಷಿಸಿ ಸ್ವಚ್ಛ ಮಾಡಿ ಜಾಸ್ತಿ ಬಿದ್ದಿದ್ರೆ ಅದನ್ನ ತಂದು ನಾಶ ಮಾಡಿ. ಇನ್ನು ರಾಸಾಯನಿಕ ಕ್ರಮಗಳನ್ನು ಏನನ್ನು ಅನುಸರಿಸಬಹುದಾ ನಿಯಂತ್ರಣಕ್ಕೆ? ಇದರ ಅವಳಿ ತೀವ್ರ ಆದಾಗ ಇದೆಲ್ಲ ಅನುಸರಿಸಿ ಆದ್ರೂ ಇದು ನಿಮ್ಗೆ ಲಕ್ಷಣಗಳು ಕಂಡಾಗ ಪೌಡರ್ ಎಲ್ಲ ಕಡೆ ಇದ್ರೆ ಅವಾಗ ನಾವು ರೋಬಸ್ಟ್ ಆಗಾದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಅರೇಬಿಕಾ ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಬೇಕು. ಇದಕ್ಕೂ ನಾವು ಪೆಂಥೋಯೇಟ್ ಆದ್ರೆ 300 ml ಒಂದು 200 ಲೀಟರ್ ಒಂದು ಬ್ಯಾರೆಲ್ಗೆ ಹಾಕಿ ಗಂಚುಲು ನೆನೆಯೋ ತರ ಸಿಂಪಡಣೆ ಮಾಡಬೇಕು. ಇದಿಲ್ಲ ಅಂದ್ರೆ ಫಿಪ್ರೋನಿಲ್ ಅಂತ ಒಂದು ಕೆಮಿಕಲ್ ಇದೆ 5 EC, ಅದನ್ನು 300 ml ಒಂದು ಬ್ಯಾರೆಲ್ಗೆ ಅಂಟು ದ್ರಾವಣ 150-200 ml ಹಾಕಿ ಸಿಂಪಡಣೆ ಮಾಡಬೇಕು. ಇದು ಮುಖ್ಯವಾಗಿ ರಾಸಾಯನಿಕ ಕ್ರಮ. ಜೈವಿಕ ವಿಧಾನಗಳು ಏನಾದರೂ ಇದಾವೆ? ಜೈವಿಕ ವಿಧಾನಗಳಿದಾವೆ, ಅದರಲ್ಲಿ ನಮಗೆ ಮುಖ್ಯವಾಗಿ ಬಿವೇರಿಯಾ ಬ್ಯಾಸಿಯನ್ ಅಂತ ಒಂದು ಶಿಲೀಂಧ್ರ, ಇದು ಕಾಫಿ ಬೆರಿ ಬೋರರ್ಗೆ ರೋಗ ತರೋ ಅಂತ ಒಂದು ಶಿಲೀಂಧ್ರ. ಇದನ್ನ ನಾವು ತೋಟದಲ್ಲಿ ಸ್ಪ್ರೇ ಮಾಡಿದ್ರೆ ಒಂದು 10 ಆ ಕಾಫಿ ಬೆರಿ ಬೋರರ್ ಮೇಲೆ ಇದು ಶಿಲೀಂಧ್ರ ಬೆಳ್ಕೊಂಡು ಅದನ್ನ ಸಾಯಿಸಿರುತ್ತೆ. ಸೊ ಈ ಶಿಲೀಂಧ್ರನ ನಾವು ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಉತ್ಪತ್ತಿ ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ. ಇದನ್ನ ನಾವು ಬ್ಯಾರೆಲ್ಗೆ 1 kg ಅಕ್ಕಿಯಲ್ಲಿ ಬೆಳೆದು ಕೊಡ್ತೀವಿ, ಅದನ್ನ ಒಂದು ಬ್ಯಾರೆಲ್ಗೆ ಮಿಕ್ಸ್ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸ್ಪ್ರೇ ಮಾಡಿದ್ರೆ ಅನುಕೂಲ. ಮತ್ತೆ ಇದರದ್ದು ಅನುಕೂಲ ಏನಂದ್ರೆ ಇದು ಒಂದ್ಸರಿ ಅದನ್ನ ಸಿಂಪಡಣೆ ಮಾಡಿದ್ರೆ ಇದರದ್ದು ಬೀಜಗಳು ಮತ್ತೆ ಮುಂದಿನ ವರ್ಷಕ್ಕೆ ತಂತಾನೇ ಅಭಿವೃದ್ಧಿ ಆಗ್ತವೆ. ಹಂಗಾಗಿ ಮತ್ತೆ ಇದರಿಂದ ಯಾವುದೇ ಒಂದು ಕೃತಿ ಮೇಲೆ ಅಥವಾ ಸಿಂಪಡಣೆ ಮಾಡೋ ಜನಗಳ ಮೇಲೆ ಪರಿಣಾಮ ಇರಲ್ಲ. ಇದು ಆ ಬೆರಿ ಬರೋರ್ ಮಾತ್ರ ತಗಲುವಂತ ರೋಗ. ಇದರಿಂದ ಈ ಕೆಮಿಕಲ್ ಯಾರು ಬೇಡ ಅನ್ನೋರು ಇದನ್ನ ಸಿಂಪಡಣೆ ಮಾಡ್ಕೋಬಹುದು. ಅಂದ್ರೆ ಕಾಯಿಗಳು ಬಲಿಯೋ ಒಂದು ಹಂತದಲ್ಲೇ ಸಿಂಪಡಣೆ ಮಾಡಬೇಕು, ಯಾಕೆಂದ್ರೆ ಆ ಒಂದು ಹಂತದಲ್ಲಿ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು, ಕಾಫಿ ಒಣಗಿಸುವಾಗ ನಾವು ಅದರ ತೇವಾಂಶ 10-11% ಇರೋಂಗೆ ಒಣಗಿಸ್ಬೇಕು. ತೇವಾಂಶ ಜಾಸ್ತಿ ಇದ್ರೆ ಏನು ಮರಿ ಅದರಲ್ಲಿ ಇರ್ತಾವಲ್ಲ ಕಾಫಿಯಲ್ಲಿ, ಅವು ವಂಶಾಭಿವೃದ್ಧಿ ಒಳಗಡೆ ಆಗ್ತಾ ಇರ್ತವೆ. 10-11% ಇದ್ರೆ ಎಲ್ಲ ಹಂತಗಳು ಸಾಯ್ತವೆ. ಅಂದ್ರೆ ಸರಿಯಾದ ಒಂದು ತೇವಾಂಶಕ್ಕೆ ಕಾಯಿಗಳನ್ನು ಒಣಗಿಸೋದು ಅಷ್ಟೇ ಮುಖ್ಯ. ಆತ್ಮೀಯ ರೈತ ಬಾಂಧವರೇ, ತಮ್ಗೆ ಈ ಕಾಫಿ ಬೆರಿ ಬೋರರ ಕೀಟದ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ GB ಮಂಜುನಾಥ್ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9-9-7-2-8-5-4-6-7-0. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-9-7-2-8-5-4-6-7-0. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಕಾಯಿಕೊರಕ ಅಂದರೆ ಈ ಬೆರ್ರಿ ಬೋರರ್ ಕೀಟದ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಳಿ ಕಾಂಡ ಕೊರಕದ ನಿರ್ವಹಣೆ ಈ ಕುರಿತು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅರೇಬಿಕಾ ಕಾಫಿಯ ಮುಖ್ಯವಾದ ಒಂದು ಕೀಟಪೀಡೆ ಅಂದರೆ ಬಿಳಿ ಕಾಂಡ ಕೊರಕ. ಮುಖ್ಯವಾಗಿ ಇದು ಅರೇಬಿಕಾ ಕಾಫಿಯನ್ನು ಹೆಚ್ಚು ಬಾಧಿಸುತ್ತೆ. ಉಳಿದಂಥ ಒಂದು ಸಸ್ಯಗಳನ್ನು ಇದು ಇಷ್ಟಪಡೋದು ಅಂದರೆ ರೋಬಸ್ಟ ಕಾಫಿ, ಮರ ಕಾಫಿ, ಟೀಕು ಮತ್ತು ಉಳಿದಂಥ ಕೆಲವು ಸಸ್ಯಗಳು. ಆದರೆ ಇದು ಅರೇಬಿಕಾ ಕಾಫಿಯನ್ನೇ ಹೆಚ್ಚು ಇಷ್ಟಪಡುತ್ತೆ. ಆದರೆ ಇದರ ವಂಶಾಭಿವೃದ್ಧಿ ಅರೇಬಿಕಾ ಕಾಫಿಯಲ್ಲೇ ಹೆಚ್ಚಾಗುತ್ತೆ. ಈ ಬಿಡಿ ಕಾಂಡ ಕೊರಕದ ಕೀಟಗಳ ಪ್ರೌಢ ಕೀಟಗಳು ತೆಳ್ಳಗಿರ್ತವೆ, 2-2.5 ಸೆಂಟಿಮೀಟರ್ನಷ್ಟು ಉದ್ದ ಇರ್ತವೆ. ಈ ದುಂಬಿಗಳು ಒಂದು ಜೊತೆ ಉದ್ದನೆಯ ಮೀಸೆಗಳನ್ನು ಹೊಂದಿರ್ತವೆ. ಇದರ ಮೊದಲ ಜೊತೆಯ ರೆಕ್ಕೆಗಳು ಕಪ್ಪಾಗಿರ್ತವೆ, ಅದರ ಮೇಲೆ ವಿಶಿಷ್ಟವಾದ ಬಿಳಿ ಪಟ್ಟೆಗಳು ಕೂಡ ಇರ್ತವೆ. ಈ ಗಂಡು ಕೀಟಗಳು ಮುಖ್ಯವಾಗಿ ಹೆಣ್ಣು ಕೀಟಗಳಿಗಿಂತ ಸಣ್ಣದಾಗಿರ್ತವೆ. ಈ ದುಂಬಿಗಳು ಬಹಳ ಚಟುವಟಿಕೆಯಿಂದ ಕೂಡಿರ್ತವೆ. ವಿಶೇಷವಾಗಿ ಪ್ರಕಾಶಮಾನವಾದ ಮತ್ತು ಶಾಖದಿಂದ ಕೂಡಿರುವಂಥ ವಾತಾವರಣದಲ್ಲಿ ಇವು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ. ಹೆಣ್ಣು ದುಂಬಿಗಳು ಮೊಟ್ಟೆಗಳನ್ನು ಮುಖ್ಯವಾಗಿ ಈ ಕಾಂಡದ ಮೇಲಿರುವಂಥ ಬಿರುಕುಗಳಲ್ಲಿ ಇಡ್ತವೆ, ಅದರಲ್ಲೂ ಈ ತೊಗಟೆಯ ಬಿರುಕುಗಳಲ್ಲಿ ಇಡ್ತವೆ. ಹಾಗೆಯೇ ಎಲ್ಲೆಲ್ಲಿ ಈ ತೊಗಟೆ ಸ್ವಲ್ಪ ಎದ್ದು ಬಂದಿರುತ್ತೆ ಅಂತಹ ಕಡೆಗಳಲ್ಲಿ, ಹಾಗೆಯೇ ಈ ಮುಖ್ಯ ಕಾಂಡಗಳಲ್ಲಿ ದೊಡ್ಡದಾಗಿರುವಂಥ ಪ್ರಾಥಮಿಕ ರೆಂಬೆಗಳಲ್ಲಿ ಇವು ಮೊಟ್ಟೆಗಳನ್ನು ಇಡ್ತವೆ. ವಿಶೇಷವಾಗಿ ಎಲ್ಲಿ ಈ ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳು ಸೂರ್ಯನ ಬೆಳಕಿಗೆ ಒಡ್ಕೊಂಡಿರ್ತವೆ ಅಂತಹ ಕಡೆಗಳಲ್ಲಿ ಇವು ಮೊಟ್ಟೆಗಳನ್ನು ಇಡ್ತವೆ. ಪ್ರತಿ ಹೆಣ್ಣು ಕೀಟ ಸುಮಾರು 100 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು ಉದ್ದವಾಗಿರ್ತವೆ, ಬಿಳಿ ಹಾಲಿನ ಒಂದು ಬಣ್ಣವನ್ನು ಮೊದಲಿಗೆ ಹೊಂದಿರ್ತವೆ. ಆನಂತರ ಕ್ರಮೇಣವಾಗಿ ಅವು ತಿಳಿ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ತತ್ತಿಗಳಿಂದ 9-15 ದಿನದಲ್ಲಿ ಮರಿಗಳು ಹೊರಗಡೆ ಬರ್ತವೆ. ಮೊಟ್ಟೆಗಳಿಂದ ಹೊರಗಡೆ ಬಂದಂಥ ಮರಿ ಹುಳುಗಳು ಸ್ವಲ್ಪ ಕಾಂಡ ಬಿರ್ಸಾಗಿರುವಂಥ ತೊಗಟೆನಲ್ಲಿ ಕೊರಿತವೆ. ಆನಂತರ ಕಾಂಡದ ಹೊರಭಾಗವನ್ನು ತಿಂತವೆ. ಸುಮಾರು 2 ತಿಂಗಳವರೆಗೆ ಈ ಚಟುವಟಿಕೆಯನ್ನು ಮುಂದುವರಿಸ್ತವೆ. ಆನಂತರ ಇವು ಮುಖ್ಯವಾದ ಗಟ್ಟಿಯಾದ ಕಾಂಡಕ್ಕೆ ಪ್ರವೇಶವನ್ನು ಪಡಿತವೆ. ಅಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಇವು ಸುರಂಗವನ್ನು ಕೊರಿತವೆ. ಕೆಲವು ಸಂದರ್ಭದಲ್ಲಿ ಈ ಸುರಂಗಗಳು ಬೇರಿಗೂ ಕೂಡ ತಲುಪ್ತವೆ. ಈ ಒಂದು ಸುರಂಗಗಳನ್ನು ಇವು ತಮ್ಮ ವಿಸರ್ಜನಾ ಪದಾರ್ಥಗಳಿಂದ ತುಂಬುತ್ತವೆ. ಈ ಬಿಳಿ ಕಾಂಡ ಕೊರಕ ಕೀಟದ ಮರಿ ಹುಳುಗಳು ಸುಮಾರು 10 ತಿಂಗಳು ಇರ್ತವೆ. ಇವು ಮುಖ್ಯವಾಗಿ ಮೇಲ್ತುಗಟೆಯ ಕೆಲವೊಂದು ಕೋಣೆಗಳಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಚೆನ್ನಾಗಿ ಬೆಳೆದಂಥ ಈ ಮರಿ ಹುಳುಗಳು ಸುಮಾರು 2-3 ಸೆಂಟಿಮೀಟರ್ ಉದ್ದ ಇರ್ತವೆ, ತಿಳಿ ಹಳದಿ ಬಣ್ಣವನ್ನು ಹೊಂದಿರ್ತವೆ ಮತ್ತು ತಲೆಭಾಗ ಅಗಲವಾಗಿರುತ್ತೆ. ಕೋಶಾವಸ್ಥೆ ಸುಮಾರು 3-4 ವಾರ ಇರುತ್ತೆ. ಆನಂತರ ಇವು ಪ್ರೌಢ ದುಂಬಿಯಾಗಿ ಮಾರ್ಪಾಟಾಗ್ತವೆ. ಈ ದುಂಬಿಗಳು ಈ ಒಂದು ಸುರಂಗಗಳಲ್ಲಿ 3-7 ದಿನದವರೆಗೆ ಇರ್ತವೆ. ಆನಂತರ ಇವು ರಂಧ್ರಗಳ ಮೂಲಕ ಕಾಂಡದಿಂದ ಹೊರಗಡೆ ಬರ್ತವೆ. ಇನ್ನು ಮುಖ್ಯವಾಗಿ ಈ ಬಿಳಿ ಕಾಂಡ ಕೊರಕ ಕಾಫಿನಲ್ಲಿ ಮಾಡುವಂಥ ಹಾನಿಗೆ ಬಂದರೆ ಇದರಿಂದ ತೊಂದರೆಗೆ ಒಳಗಾದಂಥ ಗಿಡಗಳು ಸಾಧಾರಣವಾಗಿ ಒಂದು ರೀತಿ ತಮ್ಮ ಕಾಂಡದ ಮೇಲೆ ಉಬ್ಬುಗಳನ್ನು ತೋರಿಸ್ತವೆ. ಇದು ಮುಖ್ಯವಾದ ಒಂದು ಚಿಹ್ನೆ. ಆನಂತರ ಅವು ಬಾಡ್ತವೆ ಮತ್ತು ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗ್ತವೆ. ಈ ಬಿಳಿ ಕಾಂಡ ಕೊರಕದ ಬಾಧೆಗೆ ಒಳಗಾದಂಥ ಗಿಡಗಳು ಅಂದರೆ ಸುಮಾರು 7-8 ವರ್ಷ ವಯಸ್ಸಾಗಿರುವಂಥ ಗಿಡಗಳು 1 ವರ್ಷದಲ್ಲೇ ಸತ್ತೋಗ್ತವೆ. ಆದರೆ ಈ ಹಳೆ ಗಿಡಗಳು ಈ ಬಿಳಿ ಕಾಂಡ ಕೊರಕದ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ಕೆಲವೊಂದು ವರ್ಷದವರೆಗೆ ತಡ್ಕೊಳ್ತವೆ. ಆದರೆ ಆ ರೀತಿಯಾದಂಥ ಗಿಡಗಳು ಕಡಿಮೆ ಕಾಯಿಗಳನ್ನು ಬಿಡ್ತವೆ ಮತ್ತು ಈ ಇಳುವರಿ ಕೂಡ ಸಾಕಷ್ಟು ಏರುಪೇರಾಗ್ತಾ ಇರುತ್ತೆ. ಮುಖ್ಯವಾಗಿ ಈ ಪ್ರೌಢ ದುಂಬಿಗಳು 2 ಕಾಲದಲ್ಲಿ ಹೊರಗಡೆ ಬರ್ತವೆ, ಏಪ್ರಿಲ್ ಮೇ ತಿಂಗಳು ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ. ಇದನ್ನು ಹಾರುವಂಥ ಕಾಲ ಅಥವಾ ಫ್ಲೈಟ್ ಪೀರಿಯಡ್ ಅಂತ ಕರೀತಾರೆ. ಮುಖ್ಯವಾಗಿ ಈ ಮೋಡ ಮುಸುಕಿದಂಥ ವಾತಾವರಣ ಹಾಗೆಯೇ ಸಾಕಷ್ಟು ತೇವಾಂಶಯುಕ್ತವಾದಂಥ ಹವಾಗುಣ ಇದ್ದಾಗ ಅವು ಹೊರಗಡೆ ಬರೋದು ಸ್ವಲ್ಪ ತಡ ಆಗುತ್ತೆ. ಇನ್ನು ಈ ಬಿಳಿ ಕಾಂಡ ಕೊರಕ ಕೀಟವನ್ನು ನಾವು ಕಾಫಿ ತೋಟಗಳಲ್ಲಿ ನಿರ್ವಹಣೆ ಮಾಡಬೇಕು ಅಂದರೆ ವಿವಿಧ ಅಂಶಗಳ ಕಡೆಗೆ ಗಮನ ಕೊಡಬೇಕು. ಮೊದಲನೇದಾಗಿ ನೆರಳಿನ ನಿರ್ವಹಣೆ, ಅಂದರೆ 2 ಹಂತದ ನೆರಳನ್ನು ನಾವು ಇಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಮೇಲಿನ ಹಂತದ ನೆರಳಿನಲ್ಲಿ ನಾವು ವಿವಿಧ ಜಾತಿಯ ಮರಗಳನ್ನು, ನೆರಳಿನ ಮರಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಕೆಳ ಹಂತದಲ್ಲಿ ತಾತ್ಕಾಲಿಕವಾದಂಥ ನೆರಳು ಗಿಡಗಳನ್ನು, ವಿಶೇಷವಾಗಿ ಈ ಹಾಲುವಾಣದಂಥ ಗಿಡಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈ ನೆರಳಿನ ಮರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ, ಮುಖ್ಯವಾಗಿ ಈ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕಾಫಿ ಗಿಡಗಳು ಅವುಗಳಿಗೆ ಸಿಗದಂತೆ ನೆರಳನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಕಾಫಿ ಗಿಡಗಳ ಕೂಳೆಗಳು ಇರ್ತವೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಇದರಿಂದ ಈ ಬಿಳಿ ಕಾಂಡಕೊರಕವನ್ನು ನಿಯಂತ್ರಣ ಮಾಡಬಹುದು. ಈ ಕ್ರಮವನ್ನು ನಾವು ವರ್ಷವಿಡೀ ಮಾಡ್ತಲೇ ಇರಬೇಕಾಗತ್ತೆ. ವಿಶೇಷವಾಗಿ ಯಾವ್ಯಾವ ಕಾಫಿ ಗಿಡಗಳ ತೊಗಟೆ ಸ್ವಲ್ಪ ಉಬ್ಬಿಕೊಂಡಿರುತ್ತೆ ಅದು ಮುಖ್ಯವಾದ ಈ ಬಿಳಿ ಕಾಫಿ ಕಾಂಡಕೊರಕದ ಒಂದು ಹಾವಳಿಯ ಚಿಹ್ನೆ. ಆ ಗಿಡಗಳು ಮುಖ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತವೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ತೇವಾಂಶದ ಕೊರತೆ ಆದಾಗ ಅವು ಬಾಡ್ತವೆ. ಈ ಕೊರಕದಿಂದ ತೊಂದರೆಗೆ ಒಳಗಾದಂಥ ಗಿಡಗಳು ಈ ಒಂದು ಸಂದರ್ಭದಲ್ಲಿ ಬಾಡ್ತವೆ. ಜೊತೆಗೆ ಕೊಂಬೆಗಳಲ್ಲಿರುವಂಥ ಮೊದಲ ಜೋಡಿ ಎಲೆಗಳು ಬಾಡಿರ್ತವೆ ಮತ್ತು ಇಳೆ ಬಿದ್ದಿರ್ತವೆ. ಇದು ಮುಖ್ಯವಾಗಿ ಈ ಮಾನ್ಸೂನ್ ಮಳೆ ಕಡಿಮೆ ಆದಾಗ ಕಂಡುಬರುವಂಥ ಚಿಹ್ನೆ. ಅಂತಹ ಗಿಡಗಳನ್ನು ನಾವು ತಕ್ಷಣವೇ ಕಿತ್ತು ನಾಶ ಮಾಡಬೇಕಾಗತ್ತೆ, ಸುಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ತೇವಾಂಶದ ಕೊರತೆ ಜಾಸ್ತಿ ಆದಾಗ ಈ ಆರೋಗ್ಯವಂತ ಗಿಡಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಾಡೋದನ್ನು ಕಾಣಬಹುದು. ಮುಖ್ಯವಾಗಿ ಈ ತೇವಾಂಶದ ಕೊರತೆ ಉಂಟಾದಾಗ ಆರೋಗ್ಯವಂತ ಗಿಡಗಳು ಮತ್ತು ಈ ಬೋರರ್ನ ತೊಂದರೆಗೆ ಒಳಗಾದಂಥ ಗಿಡಗಳಲ್ಲಿ ಅಂತಹ ವ್ಯತ್ಯಾಸ ಕಂಡುಬರೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಈ ಬಿಳಿ ಕಾಂಡಕೊರಕದ ತೊಂದರೆಗೆ ಒಳಗಾದಂಥ ಗಿಡಗಳನ್ನು ಹುಡುಕಿ ಅವುಗಳನ್ನು ತೆಗಿಬೇಕಾಗತ್ತೆ, ನಾಶ ಮಾಡಬೇಕಾಗತ್ತೆ. ಜೊತೆಗೆ ಈ ದುಂಬಿಗಳು ಹೊರಗಡೆ ಬರೋದಕ್ಕಿಂತ ಮುಂಚೆಯೇ ಅವುಗಳನ್ನು ನಾಶ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇದರಿಂದ ಆ ದುಂಬಿಗಳು ಹೊರಗಡೆ ಬಂದು ಮೊಟ್ಟೆ ಇಡೋದನ್ನು ನಾವು ತಡಿಬಹುದು. ಮುಖ್ಯವಾಗಿ ಈ ಬೋರರ್ ತೊಂದರೆಗೆ ಒಳಗಾದಂಥ ಗಿಡಗಳನ್ನು ಬೇರ್ ಸಮೇತ ಕಿತ್ತು ಅವುಗಳನ್ನು ನಾಶ ಮಾಡೋದನ್ನ ಈ ಮಾರ್ಚ್ ತಿಂಗಳಿಗಿಂತ ಮುಂಚೆನೇ ಮಾಡಬೇಕಾಗತ್ತೆ. ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳಿಗೂ ಮುಂಚೆನೂ ಕೂಡ ಇದನ್ನು ಮತ್ತೊಮ್ಮೆ ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಗಿಡಗಳನ್ನು ನಾವು ಬೇರ್ ಸಮೇತ ಕೀಳಿಸ್ಕಿನ ಮುಂಚೆ ಸುಮಾರು ಒಂದಡಿ ಬಿಟ್ಟು ಅವುಗಳನ್ನು ಕತ್ತರಿಸಬೇಕಾಗತ್ತೆ. ಕಾಂಡಕೊರಕ ಏನಾದರೂ ಬೇರಿಗೆ ತೊಂದರೆಯನ್ನು ಕೊಟ್ಟಿದ್ರೆ ಆ ಇಡೀ ಗಿಡವನ್ನು ಕಿತ್ತು ನಾವು ನಾಶ ಮಾಡಬೇಕಾಗತ್ತೆ. ಇಲ್ಲೇ ಹೋದರೆ ಈ ಕಂಬ ಚಿಗುರುಗಳ ಮೂಲಕ ಆ ಗಿಡ ಪುನಶ್ಚೇತನಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಒಂದ್ಸರಿ ತೊಂದರೆಗೆ ಒಳಗಾದಂಥ ಗಿಡಗಳನ್ನು ಕಿತ್ತ ಮೇಲೆ ಆ ಜಾಗಕ್ಕೆ ಆರೋಗ್ಯವಂತ ಸಸಿಗಳನ್ನು ಮತ್ತೆ ಮುಂದಿನ ಹಂಗಾಮಿನಲ್ಲಿ ನೆಡಬೇಕಾಗತ್ತೆ. ಮತ್ತು ಆ ಒಂದು ಸ್ಥಳದ ಸುತ್ತಮುತ್ತ ಇರುವಂಥ ಆರೋಗ್ಯವಂತ ಗಿಡಗಳನ್ನು ವಿಶೇಷ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಅವುಗಳ ಕಾಂಡವನ್ನು ಉಜ್ಜಬೇಕಾಗತ್ತೆ ಮತ್ತು ಸುಣ್ಣವನ್ನು ಕೂಡ ಅದಕ್ಕೆ ಬಳಿಬೇಕಾಗತ್ತೆ. ಮುಖ್ಯವಾಗಿ ಈ ತಾತ್ಕಾಲಿಕ ಮರಗಳ ಕಾಂಡಗಳನ್ನು ಕೂಡ ಅಲ್ಲಿ ನಾಟಿ ಮಾಡಬೇಕಾಗತ್ತೆ. ಇದರಿಂದ ಆ ಒಂದು ಸ್ಥಳವನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟ ಕತ್ತರಿಸಿದಂಥ ಕಾಂಡದ ತುಂಡುಗಳಲ್ಲಿ ಸಾಕಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ. ಆದ್ದರಿಂದ ಬೇರ್ ಸಮೇತ ಕಿತ್ತಂಥ ಕಾಂಡಗಳನ್ನು ತಕ್ಷಣವೇ ಸುಡೋದು ಬಹಳ ಒಳ್ಳೆಯದು. ಆ ಒಂದು ಕಾಂಡದ ತುಂಡುಗಳನ್ನು ಬೇರೆ ಉಪಯೋಗಕ್ಕಾಗಿ ಬಳಸೋದಾದರೆ ಅವುಗಳನ್ನು ನೀರಿನಲ್ಲಿ 10 ದಿನಗಳ ಕಾಲ ಮುಳುಗಿಸಿ ಆನಂತರ ಅವುಗಳನ್ನು ಬಳಸ್ಕೋಬೇಕಾಗತ್ತೆ. ಇದರಿಂದ ಆ ಬಿಳಿ ಕಾಂಡಕೊರಕದ ಕೀಟದ ಎಲ್ಲ ಹಂತಗಳು ಕೂಡ ಕೊಲ್ಲಲ್ಪಡ್ತವೆ. ಕಾಫಿ ಗಿಡಗಳ ಸಡಿಲವಾದಂಥ ತೊಗಟೆಯನ್ನು ಕೂಡ ಉಜ್ಜಿ ತೆಗೆಯೋದು ಬಹಳ ಮುಖ್ಯ. ಮುಖ್ಯವಾದ ಕಾಂಡ ಮತ್ತು ದಪ್ಪನಾಗಿರುವಂಥ ಪ್ರಾಥಮಿಕ ಕೌಲುಗಳನ್ನು ನಾರಿನ ಗ್ಲೌಸ್ಗಳನ್ನು ಬಳಸಿ ಉಜ್ಜಬೇಕಾಗತ್ತೆ. ಈ ರೀತಿ ಉಜ್ಜೋದ್ರಿಂದ ಬಿರುಕುಗಳನ್ನು ಕಡಿಮೆ ಮಾಡಬಹುದು. ಆ ಬಿರುಕುಗಳು ಕಡಿಮೆ ಆಗೋದ್ರಿಂದ ಅಲ್ಲಿ ಈ ಬಿಳಿ ಕಾಂಡಕೊರಕ ಮೊಟ್ಟೆಗಳನ್ನು ಇಡೋದಕ್ಕೆ ಆಗೋದಿಲ್ಲ. ಪ್ರೌಢ ದುಂಬಿಗಳು ಹೊರಗಡೆ ಬರೋದಕ್ಕಿಂತ ಮುಂಚೆ, ಅಂದರೆ ಮಾರ್ಚ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಿಗಿಂತ ಮುಂಚೆ ನಾರಿನ ಕೈಕವಚದಿಂದ ಉಜ್ಜೋದನ್ನು ನಾವು ಪೂರ್ಣಗೊಳಿಸಬೇಕಾಗತ್ತೆ. ಆದರೆ ಬಹಳ ಆಳವಾಗಿ ಉಜ್ಜುವಂಥದ್ದು, ಬೇರೆ ಹರಿತವಾದಂಥ ಉಪಕರಣವನ್ನು ಬಳಸೋದನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರದು. ಇದರಿಂದ ಆ ಕಾಫಿ ಗಿಡದ ಅಂಗಾಂಶಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ, ಆ ಗಿಡಗಳು ಸತ್ತೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಲಿಂಗಾಕರ್ಷಕ ಬಲೆಗಳನ್ನು ಬಳಸೋದ್ರಿಂದ ಈ ಕಾಫಿ ಬಿಳಿ ಕಾಂಡಕೊರಕದ ಕೀಟದ ಚಟುವಟಿಕೆಯನ್ನು ಒಂದು ಅಂದಾಜು ಮಾಡಬಹುದು. ಮುಖ್ಯವಾಗಿ ಈ ಲಿಂಗಾಕರ್ಷಕ ಬಲೆಗಳಲ್ಲಿ ಗಂಡು ಕೀಟಗಳ ಲಿಂಗಾಕರ್ಷಕ ವಸ್ತುವನ್ನು ಬಳಸ್ಕೋಬೇಕಾಗತ್ತೆ, ಅದನ್ನು ಲ್ಯೂರ್ ಅಂತ ಕರೀತಾರೆ. ಈ ಲಿಂಗಾಕರ್ಷಕ ಬಲೆಗಳನ್ನು ಸರಿಯಾದ ಅಂತರದಲ್ಲಿ ಬಳಸ್ಕೋಬೇಕಾಗತ್ತೆ. 20 ಮೀಟರ್ ಅಂತರದಲ್ಲಿ ಈ ಲಿಂಗಾಕರ್ಷಕ ಬಲೆಗಳನ್ನು ಕಾಫಿ ತೋಟದಲ್ಲಿ ಬಳಸ್ಕೋಬೇಕಾಗತ್ತೆ. ಆದರೆ ಎಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬಹುದು. ಬರೀ ಈ ಲಿಂಗಾಕರ್ಷಕ ಬಲೆಗಳನ್ನು ನಾವು ಸ್ಥಾಪನೆ ಮಾಡೋದ್ರಿಂದ ನಮಗೆ ನಿಯಂತ್ರಣ ಸಿಗೋದಿಲ್ಲ. ಎಲ್ಲ ರೀತಿಯ ಒಂದು ನಿಯಂತ್ರಣ ಕ್ರಮಗಳನ್ನು ಅನುಸರಿಸೋದ್ರಿಂದ ನಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಸಿಗುತ್ತೆ. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ 10% ಸುಣ್ಣದ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾದ ಕಾಂಡ ಮತ್ತು ದಪ್ಪಾಗಿರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ಬಿಳಿ ಕಾಂಡ ಕೊರಕದಿಂದ ಉತ್ತಮವಾದಂಥ ರಕ್ಷಣೆಯನ್ನು ಕೊಡಬಹುದು. 20 kg ಸುಣ್ಣವನ್ನು 200 L ನೀರಿನಲ್ಲಿ 200 ml ಫೆವಿಕಾಲ್ ಅಂಟು ವಸ್ತುವನ್ನು ಬಳಸಿಕೊಂಡು ದ್ರಾವಣವನ್ನು ತಯಾರಿಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಸುಣ್ಣದ ಸಿಂಪರಣೆಯನ್ನು ದುಂಬಿಗಳು ಹಾರಾಡುವಂಥ ಒಂದು ಕಾಲಕ್ಕಿಂತ ಮುಂಚೆ, ಅಂದರೆ ಮಾರ್ಚ್ ಮತ್ತು ಮಾರ್ಚ್ಗಿಂತ ಮುಂಚೆ, ಹಾಗೆ ಸೆಪ್ಟೆಂಬರ್ ಮತ್ತು ಸೆಪ್ಟೆಂಬರ್ಗಿಂತ ಮುಂಚೆನೇ ಸಿಂಪರಣೆ ಮಾಡಿ ಮುಗಿಸ್ಬೇಕಾಗತ್ತೆ. ಮುಖ್ಯವಾಗಿ ನಾವು ಈ ಸುಣ್ಣದ ಸಿಂಪರಣೆಯನ್ನು ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳಿಗೆ ಕೊಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲಿ ಬಿರುಕುಗಳು, ಸಣ್ಣ ಸಣ್ಣ ರಂಧ್ರಗಳು ಕಾಂಡದ ಮೇಲೆ ಇರ್ತವೆ, ಅಲ್ಲಿ ಚೆನ್ನಾಗಿ ತುಂಬೋ ರೀತಿಯಲ್ಲಿ ಈ ಸುಣ್ಣದ ಸಿಂಪರಣೆಯನ್ನು ಕೊಡಬೇಕಾಗತ್ತೆ. ಇದರಿಂದ ಹೆಣ್ಣು ಬಿಳಿ ಕಾಂಡುಕರ್ಕ ಕೀಟ ತನ್ನ ಮೊಟ್ಟೆಗಳನ್ನು ಈ ಬಿರುಕುಗಳಲ್ಲಿ ಇಡೋದನ್ನು ನಾವು ತಪ್ಪಿಸ್ಬೋದು. ಮುಖ್ಯವಾಗಿ ಈ ಕಾಂಡವನ್ನು ಹಗುರವಾಗಿ ಉಜ್ಜಿ ಆನಂತರ ಈ ಸುಣ್ಣದ ಸಿಂಪರಣೆಯನ್ನು ಕೊಡೋದು ಬಹಳ ಒಳ್ಳೆಯದು. ಇದರಿಂದ ಸುಣ್ಣನು ಕೂಡ ಚೆನ್ನಾಗಿ ಕಾಂಡಕ್ಕೆ ಅಂಟ್ಕೊಳ್ಳುತ್ತೆ. ಇನ್ನು ಕೀಟನಾಶಕವನ್ನು ಕೂಡ ಬಳಸ್ಕೋಬಹುದು. ಆದರೆ ಎಲ್ಲೆಲ್ಲಿ ಸ್ವಲ್ಪ ಹೆಚ್ಚಾಗಿ ಈ ಒಂದು ಕೀಟದ ಹಾವಳಿ ಕಂಡುಬರುತ್ತೆ ಅಲ್ಲಿ ಮಾತ್ರ ಇದನ್ನು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಮುಖ್ಯ ಕಾಂಡ ಮತ್ತು ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಏಪ್ರಿಲ್ ಮಧ್ಯದಲ್ಲಿ ಒಂದು ಸಾರಿ, ಮತ್ತು ಅಕ್ಟೋಬರ್ ಕೊನೆಯಲ್ಲಿ ಅಥವಾ ಈ ನವಂಬರ್ ಮೊದಲನೇ ವಾರದಲ್ಲಿ ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಚಳಿಗಾಲದಲ್ಲಿ ದುಂಬಿಗಳು ಹಾರುವಂಥ ಕಾಲ ಬಹಳ ದೀರ್ಘವಾಗಿರುತ್ತೆ. ಆದ್ದರಿಂದ ಮತ್ತೊಂದು ಸಿಂಪರಣೆಯನ್ನು ಕೂಡ ಈ ಡಿಸೆಂಬರ್ 1st ಕೊಡಬಹುದು. ಪೆಂಥೋಯೇಟ್ 50 AC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ 200 ml DDL ಫೆವಿಕಾಲ್ ಅನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ. ಒಂದು ಬ್ಯಾರಲ್ ನೀರಿಗೆ 400 ml ಈ ಪೆಂಥೋಯೇಟ್ 50 AC ಕೀಟನಾಶಕ ಬೇಕಾಗತ್ತೆ. ಒಂದು ಬ್ಯಾರಲ್ ನೀರು ಅಂದರೆ 200 L ನೀರು. ಇದಕ್ಕೆ 400 ml ಈ ಪೆಂಥೋಯೇಟ್ 50 AC ಕೀಟನಾಶಕವನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಅದಕ್ಕೆ 200 ml ಈ DDL ಫೆವಿಕಾಲ್ ಅನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ರಾಸಾಯನಿಕದ ಒಂದು ಬಳಕೆಯನ್ನು ದುಂಬಿಗಳು ಹೊರಗಡೆ ಬರೋದಕ್ಕಿಂತ ಮುಂಚೆ ಮಾಡೋದು ಬಹಳ ಮುಖ್ಯ. ಅಂದರೆ ಮಾರ್ಚ್ಗಿಂತ ಮುಂಚೆ ಮತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಮಾಡೋದು ಈ ಬಿಳಿ ಕಾಂಡ ಕೊರಕದ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಶ್ರೋತೃಗಳೇ, ಇದುವರೆಗೆ ಬಿಳಿ ಕಾಂಡ ಕೊರಕದ ನಿರ್ವಹಣೆ ಈ ಕುರಿತು ಮಾಹಿತಿಗಳನ್ನು ತಿಳಿದುಕೊಂಡಿರಿ. ಪ್ರಸ್ತುತಪಡಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,900 ರೂಪಾಯಿಂದ 17,200 ರೂಪಾಯಿ, ಅರೇಬಿಕಾ ಚೆರಿ 11,000 ರೂಪಾಯಿಂದ 11,200 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 18,400 ರೂಪಾಯಿಂದ 18,600 ರೂಪಾಯಿ, ರೊಬಸ್ಟಾ ಚೆರಿ 10,400 ರೂಪಾಯಿಂದ 10,850 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ನೆಲ್ಲಿಕಾಯಿ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ SM ಸವಿತಾ ಅವರೊಡನೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನಸುದ್ದಿ. ಮಾಲ್ದಾರೆ ತಟ್ಟಳ್ಳಿ ಹಾಡಿ ನಿವಾಸಿ ಜೇನುಕುರುಬರ JK ಶಿವರವರ ತಾಯಿ ಭೋಜಿ ಇಂದು ಮಧ್ಯಾಹ್ನ ನಿಧನರಾದರು. 76 ವರ್ಷ ವಯಸ್ಸಿನ ಭೋಜಿಯವರ ಅಂತ್ಯಕ್ರಿಯೆ ನಾಳೆ ತಮ್ಮ ಮಗನ ಸ್ವಗೃಹ ಗುಡ್ಲೂರು ತಟ್ಟಳ್ಳಿ ಹಾಡಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದೆ. ಚೆಯ್ಯಂಡಾಣೆ ನರಿಯಂದಡ ಗ್ರಾಮದ ಶಾನುಭೋಗರ ಲೋಕೇಶ್ ಪುಟ್ಟು ಅವರು ಇಂದು ಮಧ್ಯಾಹ್ನ ನಿಧನರಾದರು. 72 ವರ್ಷ ಪ್ರಾಯದ ಶಾನುಭೋಗರ ಲೋಕೇಶ್ ಪುಟ್ಟು ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತಾವಳಗೀರಿ ಕಾರಳಾನ ಪೊಕ್ಕಳಂಗಡ ಹರಿಣಿ ಐಂಡ ಪೊಣ್ಣು ರೇಖಾ ಇಂದು ಮಜ್ಜನ ಮರಣಪಟ್ಟಿತು. 47 ಬೈತರ ಪೊಕ್ಕಳಂಗಡ ರೇಖಾ ತಾಮನೆ ಕಳಕಂಡ ಐಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆರ ಒಳಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಾಚಿರ ಸುಜ್ಯೋತಿ ಬಸಪ್ಪ ಮತ್ತು ಸಂಸಾರ. ಸುದ್ದಿ ಚೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್ ಚೊಂಪೆನ ವಿವರ. ಪ್ಯಾಟೆನ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಂಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಇಂದು ಚಾಲನೆ ನೀಡಿದ್ರು. ಅಲ್ಲಿಂದ ಅವು ಮಾತಾಡ್ದು, ಮಡಿಕೇರಿ ದಸರಾ ಜಾಗತಿಕ ಮಟ್ಟದಲ್ಲಿ ಹೆಸರು ಪಡೆದೊಟ್ಟು ಜನಗಳ ಯಶಸ್ವಿಗೆ ಮಡಿಕೇರಿ ದಸರಾ ಸಮಿತಿ ಅಂಗೆ ದಶಮಂಟಪಗ ಕಾರಣ ಆಗುಟ್ಟು ವರ್ಷದ ವರ್ಷಕ್ಕೆ ಕಾರ್ಯಕ್ರಮಗಳ ಜಾಸ್ತಿಯಾದ ಬಗೆಯಲ್ಲಿ ಜಿಲ್ಲೆಗೆ ಹೆಸರು ತಂದುಟ್ಟು ತ ಅವು ಹೇಳದು. ಜಾಸ್ತಿ ಶ್ರಮ ವಹಿಸಿ ಕಾರ್ಯಕ್ರಮ ರೂಪಿಸಲಾಗುಟ್ಟು ಇದು ಯಶಸ್ವಿಯಾಕೆ, ಜನರ ಸಹಕಾರ ಬೇಕು ತ ಜಿಲ್ಲಾಧಿಕಾರಿಗ ಮಾತಾಡ್ದು. ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಸೇರಿದಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಕೆ ರಾಮರಾಜನ್ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು ಇಂದು ಇರಳು ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗ ನಡೆದಿದೆ. ಅಯ್ಯಪ್ಪ ಯುವಕ ಸಂಘ ನರಿಯಂದಡ ಚೆಯ್ಯಂಡಾಣೆ ಇವರ ಕೂಡು ಕೂಟಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಾಳೆ ಬುಧವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ನಡೆದಿದೆ. ಈ ಶಿಬಿರಲ್ಲಿ ಜೀವ ಉಳಿಸುವ ಕಾರ್ಯನ ಕೈಜೋಡಿಸುವ ಹಂಗೆ ಅವು ಕೇಳಿಕೊಂಡಳು. ಮಡಿಕೇರಿ ಪ್ಯಾಟೆನ ದಸರಾ ಸಮಿತಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ಭಾರಿ ಪೊರ್ಲುಲಿ ಗೌಜಿಂದ ಮಕ್ಕಳ ಸಂತೆ ಇಂದು ನಡೆದು ಮಕ್ಕಳ ವ್ಯಾಪಾರ ವಹಿವಾಟ್ಲಿ ಸುಮಾರು 680ಕ್ಕೂ ಜಾಸ್ತಿ ಸಂಖ್ಯೆಯಲ್ಲಿ ಕೊಡಗು ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಕ ಕೂಡಿಯಾಡಿದ್ದು ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು ಬ್ಯಾರೆ ಬ್ಯಾರೆ ರೀತಿನ ಹಣ್ಣು ತರಕಾರಿ ಚಿತ್ರ ಬುಡಿಸಿದ ಚಿತ್ರಗಳನ್ನ ತಗೊಂಡು ಹಸಿರೇ ಉಸಿರು ನೈಸರ್ಗಿಕ ಆಗಿ ಬೆಳೆಸಿದ ತರಕಾರಿ ಸೇವಿಸಿ ಚಿಂತೆ ಇಲ್ಲದ ಮಕ್ಕಳ ಸಂತೆ ಬ್ಯಾರೆ ಬ್ಯಾರೆ ರೀತಿನ ಘೋಷವಾಕ್ಯ ಮಕ್ಕಳ ಸಂತೆಯಲ್ಲಿ ಕಂಡುಬಾತು. ಮಕ್ಕಳ ಮಂಟಪ, ಮಕ್ಕಳ ಅಂಗಡಿ, ಛದ್ಮವೇಷ ಪೈಪೋಟಿ, ಕೊಡಗಿನ ಸಾಂಪ್ರದಾಯಿಕ ವಸ್ತ್ರಳಿ ಮಕ್ಕ ಕೂಡಿಯಾಡಿದ್ದು ಈ ಒತ್ತುಲಿ ದಕ್ಷಿಣ ವಲಯದ ಡಿಐಜಿಪಿ ಡಾ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಇದಕ್ಕೆ ಸಂಬಂಧಪಟ್ಟವು ಎಲ್ಲಾ ಮುಖ್ಯಪಟ್ಟವು ಕೂಡಿಯಾಡಿದ್ದು ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಂಗನವಾಡಿ ದಿನಾಚರಣೆ ಅಂಗ ಆಗಿ ಒಳ್ಳ ಚಾಕ್ರಿ ಮಾಡಿ ಅಂಗನವಾಡಿ ಸಹಾಯಕಿಯರಿಗೆ ನೀಡಿದ ತಾಲೂಕು ಮಟ್ಟದ ಅಂಗನವಾಡಿ ಸಹಾಯಕಿ ಇನಾಮ್ನ ನಾಪುಕ್ಕಳು ಹಳೆ ಅಂಗನವಾಡಿ ಸಹಾಯಕಿ ಮಮತಾ ಅವು ಪಡ್ಕೊಂಡಳು. ಇವರ ಕೆಲಸ ಕಾರ್ಯನ ಗುರುತಿಸಿ ಇಲಾಖೆ ಇವಕ್ಕೆ ಇನಾಮ್ನ ನೀಡಿ ಗೌರವಿಸಿತು. ಪ್ಯಾಟೆನ ದಸರಾ ಸಮಿತಿ ಕಡೆಯಿಂದ 6 ಅಕ್ಟೋಬರ್ ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಗಾಂಧಿ ಮೈದಾನದಲ್ಲಿ ಶುರುವಿನ ವರ್ಷದ ಕಾಫಿ ದಸರಾ ನಡೆದಿದೆ. ಕಾಫಿಗೆ ಸಂಬಂಧಪಟ್ಟಂಗೆ ಮಾಹಿತಿಯುಳ್ಳ ಪ್ರದರ್ಶನ ಮಳಿಗೆಗ ಕಾಫಿಗೆ ಸಂಬಂಧಪಟ್ಟ ವಿಚಾರ ಸಂಕಿರಣ ನಡೆದದೆ ತ ದಸರಾ ಸಮಿತಿ ತಿಳಿಸಿತು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿನ 9 ಮತ್ತು 11 ತರಗತಿಗೆ ಖಾಲಿ ಇದ್ದ ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಅವಕಾಶ ಉಟ್ಟು ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಖು 30 ಆಖೇರಿ ದಿನ ಆಗುಟ್ಟುತ್ತ ಗಾಳಿಬೀಡು ಜವಾಹರ್ ವಿದ್ಯಾಲಯದ ಪ್ರಾಚಾರ್ಯರು ಮಾಹಿತಿ ಕೊಟ್ಟಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ತಾರೀಖು 9 ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರ್ಗಳಿದ್ದರೆ ಅರ್ಜಿನ ಕೊಡಕ್ಕೆ ತುಂಬಿಸಿದ ಅರ್ಜಿನ ನೋಟರಿ ಮಾಡ್ದ ಅರ್ಜಿನ ಮಾತ್ರ ತಕೊಂಡವೆ ಸರ್ಕಾರಿ ಕಚೇರಿಲಿ ಸತಾಯಿಸುದು ದುಡ್ಡು ಕೇಳದು ಕೆಲಸಲಿ ತಡ ಮಾಡುದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ಸರ್ಕಾರಿ ಅಧಿಕಾರಿಗಳ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನೀಡಕ್ಕೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿನ ಸಂಪರ್ಕಿಸುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. V5 ಕೂಟಕಾರರ ಆದಂಗಳು ಇದೇ ಅಕ್ಟೋಬರ್ 4-6 ಮಹಾರಾಜ ಬಾಳೆಲೆ ನಮ್ಮ 2024 ಬಾಳೆಲೆ ಕೊಡೋ ಸಮಾಜದ ಪೊಲಾಕ 10 ನಡಪ. ನಮ್ಮಲ್ಲಿ ಶಾಪಿಂಗ್ ಫೆಸ್ಟ್, ಎಮ್ಮಿ ಫ್ರೂಟ್ಸ್, ಪ್ಲಾಂಟ್ಸ್, ಆರ್ಗಾನಿಕ್ ಪ್ರಾಡಕ್ಟ್ಸ್, ಆಕ್ಸೆಸರೀಸ್, ವೆಹಿಕಲ್ ಡೆಮೋ, ಆಯುರ್ವೇದಿಕ್ ಮೆಡಿಸಿನ್, ಕ್ಲೋತಿಂಗ್. ಇದರ ಕೂಟಕ್ಕೆ ದೃಷ್ಟಿ ಐ ಕ್ಲಿನಿಕ್ ವತಿಯಿಂದ ಬಣ್ಣೆ ಕಣ್ಣು ಪರೀಕ್ಷೆ ವಿಪ. ಎಲ್ಲರಿಗೂ ಪ್ರೀತಿನ ತಕ್ಕರ ಬೈನರುಂಡು V5 ಕೂಟಕಾರ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಯವ ಸಮಾಜತ್ರ 19 ಕಾಲತ್ರ ಮಾಸಬೆ ಪಿಂಜ ಕೈಲ್ಪೋಲ್ದು ಸಂತೋಷ ಕೂಟ ಇದೇ 6 ನಾಳೆ ನಾರಾಚ ಪೊಲಕ 10 ಮೂರ್ನಾಡು VSSN ಪಿಂಜ APCMS ರ ಸಭಾಬಾಡಿಲ್ ಜಿಲ್ಲಂಡ ಮಾದಪ್ಪ ಇಂಡ ಕೊರವು ಕಾರ್ಯಕ್ರಮ ನಡಪ. ಅಲ್ಲತೆ SSLC PUC ಪಿಂಜ ಡಿಗ್ರಿಲ್ ಏರ ಮಾರ್ಕ್ಸ್ ಎಡ್ತ ಸದಸ್ಯಂಗಡ ಮಕ್ಕಕ್ಕೆ ಪುರುಡು ಪಣ ಕೊಡ್ಪ ಕಾರ್ಯ ಉಂಡು. ಅನ್ನನೆ ಪೋಸ್ಟ್ ಡಿಗ್ರಿಲ್ ಸಾಧನೆ ಮಾಡಿದ ಮಕ್ಕಕ್ಕೆ ದಾನಿಯಳು ಉಂಡು ಪುರುಡು ಪಣ ಕೊಡ್ಪ. ಪಲತರ ಕಳಿಕೂಟ ಉಂಡು. ಸಮಾಜ ಬಾಂಧವಗೆಲ್ಲ ಬಂತು ಕೂಡಿಯಾಡುಣದು ಕೊಯವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತ. ಶ್ರೀ ಭಗವತಿ ದೇವಸ್ಥಾನ ಕಾವಡಿ, ಇಲ್ಲಿ ನವರಾತ್ರಿ ರಮಾರಿಪತ್ ಇದೇ 4 ಮೂಂದಾಲಂಜಿ ಶುರುವಾಯಿತು. 4 12 ವಿಶೇಷ ನವರಾತ್ರಿ ಪೂಜನ ಎಕ್ಕಲು ವೈಪತ್ತು 6:30 ಏರ್ಪಡ್ತಿತ್ತು. ಅಲ್ಲತೆ 13 ನಾರಾಜ ಪೊಲಾಕ 12 ಶ್ರೀ ಸತ್ಯನಾರಾಯಣ ಪೂಜನ ಏರ್ಪಡ್ತಿತ್ತು. ನಾಡಿನ ಭಕ್ತ ಮಾಜನ ಏರ ಸಂಖ್ಯೆ ಬಂದಿತ್ತು. ಈ ಪೂಜಾ ಕಾರ್ಯದ ಕೂಡಿಯಾಡಿತ್ತು ದೇವಡ ಆಶೀರ್ವಾದ ಪಡೆದು ಊರ ತಕ್ಕಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಿತ್ತು. ಏನ್ರಿ ಅಪ್ಪ ಹೇಳಿದ್ರು ಹೊಸ ಸೈಟ್ ತಗೋತಿದ್ದೀರಂತೆ? ಹೌದು. ಮತ್ತೆ ನನ್ಗೆ ಗೋಲ್ಡ್ ಕೊಡಿಸ್ತೀನಿ ಅಂದಿದ್ರಿ. ಡೋಂಟ್ ವರಿ, ಸೈಟ್ ಮತ್ತೆ ಗೋಲ್ಡ್ ಎರಡೂ ಬರುತ್ತೆ. ಯಾಕಂದ್ರೆ ನಾನ್ ತಗೊಳ್ತಾ ಇರೋದು ಲಿಖಿತ ಎಸ್ಟೇಟ್ಸ್ ನಲ್ಲಿ. ಲಿಖಿತ ಎಸ್ಟೇಟ್ಸ್ ತಂದಿದೆ ದಸರಾ ಬೊನ್ನಾನ್ಸಾ. ಇದೇ ಅಕ್ಟೋಬರ್ 4, 5 ಮತ್ತು 6 ನಿಮ್ಮ ಕನಸಿನ ಸೈಟ್ಸ್ ಬುಕ್ ಮಾಡಿ ಮತ್ತು 5 ಗೋಲ್ಡ್ ಕಾಯಿನ್ ಅನ್ನ ನಿಮ್ಮದಾಗಿಸಿ. ಜೊತೆಗೆ ಸೈಟ್ ವಿಸಿಟ್ ಮಾಡಿದ್ರೆ ಅಶ್ಯೂರ್ಡ್ ಗಿಫ್ಟ್ಸ್ ಕೂಡ ಗೆಲ್ಲಿ. ಈ ಆಫರ್ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದು ಲಿಮಿಟೆಡ್ ಸೈಟ್ಸ್ ಮತ್ತು ಲಿಮಿಟೆಡ್ ಆಫರ್. ವಿಸಿಟ್ ಲಿಖಿತ ಎಸ್ಟೇಟ್ ಸ್ವಿಮ್ಮಿಂಗ್ ಪೂಲ್ ರಸ್ತೆ ಸರಸ್ವತಿಪುರಂ ಮೈಸೂರು. ಆಲ್ಕೋ 9071966999. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ಕೋರುತ್ತಿದ್ದಾರೆ ಮಾವಳ್ಳಿ ಬಿರಿಯಾನಿ ಮಡಿಕೇರಿ. ನಮ್ಮಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ತಯಾರಿಸಿದ ಮಟನ್ ಚಿಕನ್ ಬಿರಿಯಾನಿ ಮತ್ತು ಇತರೆ ನಾನ್ ವೆಜ್ ತಿನಿಸುಗಳು ಲಭ್ಯ. ವಿಶೇಷವಾಗಿ ತಟ್ಟೆ ಇಡ್ಲಿ, ಲೆಗ್ ಸೂಪ್ ಕೂಡ ದೊರೆಯುತ್ತದೆ. ಎಲ್ಲಾ ರೀತಿಯ ಸಮಾರಂಭಗಳಿಗೆ ಕೇಟರಿಂಗ್ ವ್ಯವಸ್ಥೆಯೂ ಇದೆ. ಹಿಂದೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಬನ್ನಿ ಮಾವಳ್ಳಿ ಬಿರಿಯಾನಿ, ಬಾಳೆಲೆ ಊಟದ ಎಸಿ ರೆಸ್ಟೋರೆಂಟ್, ಕೂರ್ಕ್ ಸೆಂಟರ್, ಹಳೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಮೀಪ ಮಡಿಕೇರಿ. ಕಾಲ್ 9677999989. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಪೊನ್ನಂಪೇಟೆಯಲ್ಲಿ ಆರಂಭಗೊಂಡಿದೆ ಸಾಯಿ ಪೆಟ್ ಸ್ಟೇಷನ್. ವಿದೇಶಿ ತಳಿಯ ಸಾಕುಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಕಾಲ ಕಳೆಯಲು ಉತ್ತಮ ಅವಕಾಶ. ಬೆಳಿಗ್ಗೆ 11 ಸಂಜೆ 7 ಭೇಟಿ ನೀಡಿ ಸಾಯಿ ಪೆಟ್ ಸ್ಟೇಷನ್, ಪೊನ್ನಂಪೇಟೆ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಭಟ್ಟಿರ ಪುಷ್ಪ ರಾಜಪ್ಪ. ಮಡಿಕೇರಿ ದಸರಾ ಸಮಿತಿ, ದಸರಾ ಜನೋತ್ಸವ ಸಾಂಸ್ಕೃತಿಕ ಸಮಿತಿ ಕೂಡ್ನನಿಕೆ ಬೋರೆ ಬೋರೆ ಸಂಘ ಸಂಸ್ಥರ ಕೂಟಾದ ಮೇಲೆ ಇಂದು ಗಾಂಧಿ ಪರಂಬಲ ಮಕ್ಕಳ ದಸರಾ ನಡೆದತ್ತು. ಕಣ್ಣು ಪಾಂಜಚ್ಚಕು ದೂರ ತೊಪ್ಪು ತರಕಾರಿ ಪಣ್ಣು ಫಲ ತಿಂಡಿ ದಸರತ್ ಪುದಿಯ ಲೋಕತ್ನೆ ಸೃಷ್ಟಿ ಮಾಡಿ ತಿಂತು. ಕುಡಿಯಲಿಂಜ ತೊಟ್ಟು ಕಾಕೆ ತೊಪ್ಪು ಕೀರೆ, ಮೆಂತೆ, ಪಾಲಕ್, ಬಸಳೆ, ನುಗ್ಗೆ ನೋಟುವ ಕಣ್ಣಕ್ಕೆ ತಂಪಾಯಿ ಕಂಡುಬಾತು. ಮಕ್ಕ ತಂಗ ಕೊಂಡು ಬಂದ ವಸ್ತುನ ನಿರ್ಕ ಮಾಡನ ಕ್ರಯಕ್ಕಿಂಜ ಕಮ್ಮಿ ಮಾಡಿ ತಪ್ಪ ಅಂದ ವ್ಯಾಪಾರ ಮಾಡೋದು ಅಲ್ಲಲ್ಲಿ ಕಂಡುಬಾತು. ಜಿಲ್ಲಾಧಿಕಾರಿ ತರಾವರಿ ಪಣ್ಣು ಫಲ ತರಕಾರಿ ಕೂಟಕ್ಕೆ ಮಕ್ಕ ಬುಡ್ತನ ಚಿತ್ರತ್ನ ಖರೀದಿ ಮಾಡನದು ವಿಶೇಷ ಆಯ್ತಿಂತು. ಸುಮಾರು 690 ವಿದ್ಯಾರ್ಥಿ ತಂಡ ಮಕ್ಕಳ ಚತ್ತೆಲು ಪೆದ ನೋಂದಣಿ ಮಾಡಿ ಎಂದು ಕೂಡಿಯಾಡನದು ಈ ಕುರಿದ ದಸರತ್ರ ಪೆರ್ಮೆರ ವಿಷಯ. ಇಂದು ಮಡಿಕೇರಿಯಲ್ಲಿ ನಡೆದ ಮಕ್ಕಳ ದಸರಾ ಛದ್ಮವೇಷ ಪೈಪೋಟಿಲು ಮೂರ್ನಾಡು ಮಾರುತಿ ವಿದ್ಯಾಸಂಸ್ಥೆರ 6ನೇ ಕ್ಲಾಸ್ರ ಮೂಡಿಕುಂಜಿ ವರ್ಷಿತ 112 ಸ್ಪರ್ಧಾಳುವಡ ಪೈಕಿ ಆದ್ಯ ಸ್ಥಾನ ಪಡೆದಂಡು ಇನಾಮ್ ತಂಡದಾಕೆಂಡಿತು. ಈ ಮೂಡಿಕುಂಜಿ ಹಾಕತೂರ ವೆಂಕಟೇಶ್ ವನಿತಾ ವೆಂಕಟೇಶ್ ದಂಪತಿರ ಮೋವ. ನಗರ ದಸರಾ ಸಮಿತಿರ ಆದನೆಲ್ಲು ನಾಳೆ ನಾರಾಚ ಪೊಲಕ 10 ಗಂಟೆಗೆ ಗಾಂಧಿ ಪರಂಬುಲು ಸಭಾ ಕಾರ್ಯಕ್ರಮತ್ತು ಆದ್ಯವಾಯಿತು ಕಾಫಿ ದಸರಾ ನಡಪ. ಕಾಫಿ ಕೃಷಿಗೆ ಸಂಬಂಧಪಟ್ಟ ಪ್ರದರ್ಶನ ಮಳಿಗೆ ವಿಚಾರ ಸಂಕಿರಣವು ಇಪ್ಪಂದು ಸಮಿತಿರ ಪ್ರಕಟಣೆ ಅರಿಚಿಟ್ಟು.